ಒಳಗಿನ ಮುತ್ತು, ಮುಗಿಲ ಮ್ಯಾಲಿನ ಮುತ್ತು, ನೆಲದ ಒಳಗಿನ ಮುತ್ತು, ಮುಗಿಲ ಮ್ಯಾಲಿನ ಮುತ್ತು, ನೆಲ ಮುಗಿಲು ಕೂಡಿದರ ಹೊಳೆ ಹೊಳೆವಾ ತಿಳಿ ಮುತ್ತು, ನೆಲ ಮುಗಿಲು ಕೂಡಿದರಾ